जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवर। कृषि एवं किसान कल्याण मंत्रालय, भारत सरकार। किसान वाणि ग्रामांतरंग कार्यक्रम ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಮಂಜುನಾಥ ಮುದುಕಪ್ಪ ಕೆರೆಹಳ್ಳಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಅನಂತರ ಕೆಲವು ಕೃಷಿ ಗೀತೆಗಳು ಹಾಗೂ ದೇಶಭಕ್ತಿ ಗೀತೆಗಳು ಪ್ರಸಾರವಾಗಲಿವೆ. ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಮಂಜುನಾಥ್ ಮುದುಕಪ್ಪ ಕೆರೆಹಳ್ಳಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಮಂಜುನಾಥ ಮುದುಕಪ್ಪ ಕೆರೆಹಳ್ಳಿ ಇವರು ನಮ್ಮೊಟ್ಟಿಗಿದ್ದಾರೆ. ಸುಮಾರು ಒಂದು 20 ಎಕರೆಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. 10 ಎಕರೆ ನೀರಾವರಿ ಇದೆ, 10 ಎಕರೆ ಮಳೆಯಾಶ್ರಿತ ಇದೆ. ಅದರಲ್ಲೂ ಒಂದು 4 ಎಕರೆ ಮಾವಿನ ತೋಪು ಇದೆ, ಮಾವನ್ನು ಬೆಳೀತಾ ಇದ್ದಾರೆ. ಇವತ್ತು ಇವರ ಈ ತೋಟಗಾರಿಕೆ ಬೆಳೆಗಳಲ್ಲಿ ಮಾವಿನ ಬೆಳೆಯ ಬಗ್ಗೆ ತಮ್ಮ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಯಾಕೆಂದರೆ ಇದೊಂದು ದೀರ್ಘಕಾಲಿಕ ಬೆಳೆ ಮತ್ತು ಲಾಭದಾಯಕ ತೋಟಗಾರಿಕೆ ಬೆಳೆಯಾಗಿರೋದ್ರಿಂದ ಇದು ಅವರಿಗೆ ಯಾವ ರೀತಿಯಾಗಿ ಲಾಭವಾಗಿದೆಯೋ ಅಥವಾ ಕೆಲವೊಮ್ಮೆ ನಷ್ಟವಾಗಿದೆಯೋ, ಮಾರುಕಟ್ಟೆಯ ಏರುಪೇರುಗಳಾಗಿರ್ಬೋದು, ಇವೆಲ್ಲವನ್ನು ಸಹಿತ ಇವತ್ತು ನಮ್ಮೊಂದಿಗೆ ಇವತ್ತು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮಂಜುನಾಥ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ನಮಸ್ಕಾರ ಸರ್. ಮಂಜುನಾಥ್, ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ, ಏನೇನು ಮಾಡ್ತೀರಿ? ಸರ್, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ನಾವು ಹೊಲದಲ್ಲಿ ಈಗ ಮಾವಿನ ತೋಪನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ನಮ್ಮ ಅಪ್ಪರು ನೋಡ್ತಾ ಇದ್ರು, ಅವರಿಗೆ ಈಗ ಏಜ್ ಆಗಿದ್ದರಿಂದ ಆ ಜಮೀನನ್ನು ನಾವೇ ನೋಡಿಕೊಂಡು ಹೋಗ್ತಾ ಇದ್ವಿ. ಏನು ಓದಿದ್ರಿ ಮಂಜುನಾಥ್? ನಾವು BSc ಓದಿದ್ವಿ ಸರ್. BSc ಓದಿದ್ವಿ. ಎಲ್ಲಾದರೂ ಕೆಲಸ ಮಾಡ್ತಾ ಇದ್ರೆ ಹೇಗೆ? ಹಾಂ, ಫಸ್ಟ್ ನಾವು ಡಿಗ್ರಿ ಆದಮೇಲೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ ಸರ್. ಅಲ್ಲಿ ನಮಗೆ 10 ವರ್ಷ ಮಾಡಿದ್ದೀನಿ ಸರ್. ಹೌದಾ? ಹಾಂ ಸರ್. ಕೆಲಸ ಬಿಟ್ಟು ಈಗ ಕೃಷಿಯಲ್ಲಿ ತೊಡಕೊಂಡಿದ್ದೀರಿ? ಹೌದು ಸರ್. ಯಾವಾಗಿನಿಂದ? ಇವಾಗ 4 ವರ್ಷ ಆಯಿತು ಸರ್. 4 ವರ್ಷ ಆಯಿತು. ನಿಮ್ಮ ತಂದೆಯವರಿಗೆ ವಯಸ್ಸಾಗಿದೆ, ಅವ್ರು ಕೆಲಸ ಮಾಡಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಕೆಲಸ ಬಿಟ್ಟಿದ್ದೀರೋ, ಅಥವಾ ಆಸಕ್ತಿಯಿಂದ ನೀವು ಕೃಷಿಯನ್ನು ನಾನು ನೋಡ್ಕೊಳ್ಬೇಕು ಅಂತ ಹೇಳಿ ಬಂದರೆ ಹೇಗೆ? ಇಲ್ಲ, ಆಸಕ್ತಿಯಿಂದನೇ ಬಂದಿದ್ದೀವಿ ಸರ್. ಅಲ್ಲಿ ನಮಗೆ ಈಗ ಬೇರೆ ಕಡೆ ದುಡಿಯೋದ್ರಿಂದ ಧೂಳು ಆಮೇಲೆ ಹೀಟ್ ಆದ್ರಿಂದ ನಮ್ಮ ಜಮೀನು ಇದ್ದ ಕಾರಣ ಆಸಕ್ತಿಯಿಂದ ನಾವು ಜಮೀನು ಮಾಡ್ಬೇಕಂತ ಬಂದಿದ್ವಿ ಸರ್. ಮಾವು ಪ್ರತಿ ವರ್ಷ ಮಾರುಕಟ್ಟೆಯಲ್ಲಿ ಅದೊಂದು ಎಲ್ಲ ಹಣ್ಣುಗಳ ರಾಜ ಅಂತೇಳಿನೆ ಬಿಂಬಿತವಾಗುತ್ತೆ. ಹೌದಾ? ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಬೇಡಿಕೆ ದೇಶಾದ್ಯಂತ ಇದೆ. ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆಗಳಿದೆ, ಸಾಗಾಣಿಕೆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನಿಮ್ಮ ಮಾವಿನ ಬೆಳೆಯ ಬಗ್ಗೆ ಒಂದಿಷ್ಟು ಹೇಳಿ. ಯಾವ ತಳಿಯ ಮಾವಿನ ತೋಪು ಇದೆ ನಿಮ್ಮದು? ಯಾವ ತಳಿದಿದೆ? ಸರ್, ನಮ್ಮ ಹೊಲದಲ್ಲಿ ಬೆನಿಸ್ ಅಂತ ಹಾಕಿದ್ದೀವಿ ಸರ್. ಅವು ಸುಮಾರು 350-400 ಗಿಡ ಇದಾವೆ ಸರ್. 4 ಎಕರೆದಲ್ಲಿ ಫಸ್ಟ್ ನಾವು ಅದರಲ್ಲಿ ನಡುವೆ ಬೆಳೀತಿದ್ವಿ ಸರ್, ಮಿಶ್ರ ಬೆಳೆಯಿಂದ. ಈಗ 5-6 ವರ್ಷ ಆಗಿದೆ ಸರ್, ಫಲ ಕೊಡ್ತಾ ಇದೆ ಸರ್. ಫಸ್ಟ್ ನಾವು ಅದನ್ನ ಏನು ಮಾಡ್ತಿದ್ವಿ ಅಂದರೆ ಎಲ್ಲ ಕಟಿಂಗ್ ಮಾಡಿ ಇದು ಮಾಡಿ ಆಮೇಲೆ ಫಸ್ಟ್ ಹೂ ಬಿಡುವ ಮೂಮೆಂಟ್ ಔಷಧಿ ಸಿಂಪರಣೆ ಮಾಡ್ತೀವಿ ಸರ್. ಅದಾದ್ಮೇಲೆ ಅದು ಹೂ ಕಟ್ಟುತ್ತೆ ಸರ್. ಹೂ ಕಟ್ಟಿದ್ಮೇಲೆ ಮತ್ತೆ 2 ಸಲ ನಾವು ಔಷಧಿನ ಸಿಂಪರಣೆ ಮಾಡ್ತೀವಿ. ಆಮೇಲೆ ಅದು ಕಾಯಿ ಇದೇ ಥರ ಬಿಡ್ತದೆ ಸರ್. ಬರ್ತದೆ. ಈಗ ಪ್ರತಿ ಸಲ ಕಟಿಂಗ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಯಾವಾಗ ಮಾಡ್ತೀರಿ, ಯಾಕೆ ಮಾಡ್ತೀರಿ? 2 ವರ್ಷಕ್ಕೊಮ್ಮೆ ಕಟಿಂಗ್ ಮಾಡ್ತೀವಿ ಸರ್. ಎದಕ್ಕೆ ಅಂದರೆ ಅವು ಕಟಿಂಗ್ ಮಾಡೋದ್ರಿಂದ ಈಗ ಕಾಯಿಗಳು ಇರ್ತಾವಲ್ಲ ಸರ್, ನೆಲಕ್ಕೆ ಬಿದ್ದು ಕಾಯಿ ಕೆಡೋ ಚಾನ್ಸಸ್ ಇರ್ತವೆ ಸರ್. ಸೊ ಅದರಿಂದ ನಾವೇನು ಮಾಡ್ತೀವಿ, 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಸಿಂಪಲ್ ಆಗಿ ಕಟ್ ಮಾಡ್ತೀವಿ. ಕಟ್ ಮಾಡೋದಂದ್ರೆ ಏನು, ಯಾವ ಭಾಗ ಕಟ್ ಮಾಡ್ತೀರಿ ನೀವು? ಕೆಳಗಲ ಭಾಗ ಕೊಂಬು ಇರ್ತಾವಲ್ಲ, ಅವನ ಕೊಂಬೆಗಳು ಆ ಥರ ಕಟ್ ಮಾಡ್ತೀವಿ. ಸಾಮಾನ್ಯವಾಗಿ ಈಗ ಹೂ ಕಟ್ಟೋ ಸಂದರ್ಭದಲ್ಲಿ ಯಾವುದೇ ಬೆಳೆಗೆ ಏನಾದರೂ ಒಂದು ಸಮಸ್ಯೆಗಳಿದ್ದೇ ಇರ್ತವೆ, ಹೂ ಉದುರೋದಾಗಿರ್ಬೋದು ಏನೋ ಆಗಿರ್ಬೋದು, ನಿಮ್ಮ ಈ ಮಾವಿನಲ್ಲಿ ಆ ಥರದ ಸಮಸ್ಯೆಗಳಿದ್ದಾವೆ? ಇದೆ ಸರ್, ಇದೆ. ಅವು ಈಗ JD ಅಂತ ಇರ್ತಾರೆ, GD ಆ ಥರ ಇರ್ತಾವೆ ಸರ್. ಅದಕ್ಕೆ ನಾವು ಕೃಷಿ ಇಲಾಖೆಯಿಂದ ಔಷಧಿ ತೊಗೊಂಬಂದು ಸಿಂಪರಣೆ ಮಾಡ್ತೀವಿ ಸರ್. ಅವಾಗ ಅದು ಹೂವು ಚೆನ್ನಾಗಿ ಕಟ್ಟಿ ಮಾವು ಚೆನ್ನಾಗಿ ಬರ್ತೀವಿ ಸರ್. ಬರುತ್ತೆ, ಬರುತ್ತೆ. ಈಗ ಕಾಯಿ ಕೂತ ಮೇಲೆ ಏನಾದ್ರು ಸಮಸ್ಯೆಗಳಿದ್ದಾವೆ? ಕಾಯಿ ಕುಂತ ಮೇಲೆ ಸರ್ ಸಮಸ್ಯೆ ಇದೆ ಸರ್. ಏನಂದ್ರೆ ಈ ಊಜಿ ಅಂತಾರಲ್ಲ ಸರ್, ಆ ಊಜಿ ಬರ್ತದೆ ಸರ್. ಅದಕ್ಕೆ ನಾವು ಬಾಕ್ಸ್ ಕಟ್ತೀವಿ ಸರ್. ಕೃಷಿ ಇಲಾಖೆಯಿಂದ ಒಂದು ಬಿಸ್ಕೆಟ್ ಟೈಪ್ ಕೊಡ್ತಾರೆ ಸರ್. ಅವನ್ನ 4 ಗಿಡಕ್ಕೋ ಇಲ್ಲ 8 ಗಿಡಕ್ಕೋ ಒಂದೊಂದು ಬಾಕ್ಸ್ ಕಟ್ತೀವಿ ಸರ್. ಅದರಿಂದ ಅದು ಏನಾಗುತ್ತೆ, ಅವು ಹಣ್ಣುಗಳಿಗೆ ಚುಚ್ಚೋದು ಕಡಿಮೆ ಆಗುತ್ತೆ ಸರ್. ಊಜಿ ಹುಳುಗಳು ಹಣ್ಣಿಗೆ ಕುಂದ್ರದಿಲ್ಲ, ಕುಂದ್ರದಿಲ್ಲ ಸರ್. ಆ ಬಾಕ್ಸಲ್ಲಿ ಬಿದ್ದಿರ್ತದೆ. ಆ ಬಾಕ್ಸ್ ಸ್ವರೂಪ ಏನಿರುತ್ತೆ ಅದರಲ್ಲಿ? ಬಾಕ್ಸಲ್ಲಿ ಅದ್ರ ಹುಳುಕ ಬರೋಷ್ಟು ಇದ್ದಿರ್ತದೆ ಸರ್. ಅದು ಅಟ್ರಾಕ್ಷನ್ ಇರ್ತದೆ ಸರ್, ಅದರಲ್ಲಿ ಬಿಸ್ಕೆಟ್ ಟೈಪ್ ಇರ್ತದೆ ಸರ್. ಅದು ಕೆಳಗೆ ಅದ್ರ ಬಾಕ್ಸ್ನೊಳಗೆ ನೀರು ಹಾಕಿರ್ತೀವಿ ಸರ್. ಅದು ಹುಳ ಬಂದು ಬಿದ್ದಗಟ್ಲೆ ಅದು ಸಾಯಿದೆ ಸರ್. ಅದನ್ನು ನಾವು 4 ದಿನಕ್ಕೊಮ್ಮೆ ಮತ್ತೆ ಬಾಕ್ಸ್ ಕ್ಲೀನ್ ಮಾಡಿ ಆ ಬಿಸ್ಕೆಟನ್ನು ಅದರೊಳಗೆ ಮತ್ತೆ ಹಾಕಿ ಇಡ್ತೀವಿ ಸರ್. ಅದು ಮಾವು ಬರೋ ತನೂ ನಾವು ಆ ಥರ ಮೇಂಟೈನ್ ಮಾಡ್ತೀವಿ ಸರ್. ಕಟಾವು ಮಾಡೋವರೆಗೂ ಸಹಿತ? ಕಟಾವು ಮಾಡೋವರೆಗೂ ಸರ್ ಇರ್ತದೆ ಸರ್. ಈ ಊಜಿ ಹುಳುಗಳು ಸಾಮಾನ್ಯವಾಗಿ ಹಣ್ಣಿಗೆ ಅಥವಾ ಕಾಯಿಗೆ ಕಚ್ಚಿತು ಅಂದರೆ ಒಳಗಡೆಗೆ ಅದರ ಮೊಟ್ಟೆಗಳು ಸೇರಿಕೊಂಡು ಒಳಗಡೆ ಹುಳುಗಳಾಗ್ಲಿಕ್ಕೆ ಶುರುವಾಗ್ತದೆ ಅಂದರೆ ಇದನ್ನು ಕಟ್ಟೋದ್ರಿಂದ ಅದು ನಿಯಂತ್ರಣ ಆಗುತ್ತಾ? ನಿಯಂತ್ರಣ ಆಗುತ್ತೆ ಸರ್, ಖಂಡಿತವಾಗಿ ನಿಯಂತ್ರಣ ಆಗುತ್ತೆ. ಅದು ಈಗ ಚುಚ್ಚಿತ್ತು ಅಂದರೆ ಕಾಯಿ ಕೆಟ್ಟೋಗ್ಬಿಡುತ್ತೆ ಸರ್. ಕಾಯಿ ಕೆಡೋದ್ರಿಂದ ನಿಮಗೆ ಅದು ಇಳುವರಿ ಕಮ್ಮಿ ಬಂದ್ಬಿಡುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಆ ಹಣ್ಣು ಕೂಡ ಅದು ವೇಸ್ಟ್, ಮಾರ್ಕೆಟಲ್ಲಿ ಆಯ್ತು, ತಿನ್ನಕ್ಕೆ ಆಯ್ತು, ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಸೊ ಅದರಿಂದ ನಾವು ಆ ಥರ ಅದು ಬಿಸ್ಕೆಟ್ ಹಾಕೋದ್ರಿಂದ ನಿಮಗೆ ಒಂದು 30% ಕಮ್ಮಿ ಆಗುತ್ತೆ ಸರ್. ಈಗ ನಾವು ಮಾರ್ಕೆಟಲ್ಲಿ ಹಣ್ಣು ತುಂಬ ಶೈನ್ ಇರ್ತದೆ, ಥಳ ಥಳಿಸ್ತಾ ಇರ್ತದೆ, ಅವತ್ತು ತೊಗೊಂಡು ಬರ್ತೀವಿ. ಆದರೆ ತಂದ ಒಂದೆರಡು ದಿನದಲ್ಲೇ ಹಣ್ಣು ತಿನ್ನೋದಿಲ್ಲ, ಹಾಗೆ ಇಟ್ಕೊಂಡಿರ್ತೀವಿ. ಹಾಗೆ ಒಂದು 3-4 ದಿನ ಆದಮೇಲೆ ಹಣ್ಣನ್ನು ಕೊಯ್ದು ನೋಡಿದ್ರೆ ಒಳಗಡೆ ಹುಳು ಆಗಿರುತ್ತೆ. ಇದು ಯಾಕೆ, ಈ ಸಮಸ್ಯೆ ಯಾಕೆ ಆಗ್ತದೆ ಇದು ಹಿಂಗೆ? ಸೊ ಅದರಿಂದ ಅದೇ ಊಜಿ ಚುಚ್ಚಿರ್ತದೆ ಸರ್, ಅದರಿಂದ ಅದು ಹುಳ ಆಗುತ್ತೆ ಸರ್. ಊಜಿ ಚುಚ್ಚಿಲ್ಲ ಅಂದರೆ ನೀವು ಎಷ್ಟು ದಿನ ಇಟ್ಟರು ಏನಾಗೋದಿಲ್ಲ ಸರ್. ಹೌದಾ? ಹಾಂ ಸರ್. ಈಗ ಊಜಿ ಹುಳ ಚುಚ್ಚುವ ಕ್ರಮ ಸಂಪೂರ್ಣವಾಗಿ ತಪ್ಪಿದೆನ ಈಗ ನೀವು ಅದನ್ನ? ಇಲ್ಲ ಸರ್, ಇದೆ ಸರ್. ಈಗ ಸುತ್ತಮುತ್ತ ಎಲ್ಲ ಇರ್ತದೆ ಸರ್, ಅದು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಇರ್ತದೆ. ಅದ್ರ ಹಾಕೋದ್ರಿಂದ ಬೆಳೆಗಳು ಇಳುವರಿ ಬರ್ತದೆ ಸರ್. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಈಗ ನೀವೇನೋ ಬಿಸ್ಕೆಟ್ ಎಂದು ಹೇಳಿದ್ರಿ, ಅದನ್ನ ಕಟ್ಟೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ? ಒಂದು 100-70% ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಸರ್. ಆದ್ರೆ ಇನ್ನೂ 30% ಉಳಿತಾಯ ಇರ್ತದೆ ಸರ್. ಅದೆಲ್ಲ ವೇಸ್ಟ್ ಆಗ್ತದೆ ಹೇಗೆ ಅದು? ಹಾಂ, ವೇಸ್ಟ್ ಆಗುತ್ತೆ ಸರ್. ಅದು ಅವರು ಈಗ ನಾವು ಕೊಟ್ಟಿರ್ತೀವಲ್ಲ, ಅವಾಗ ಅವರು ಎಲ್ಲ ಆರಿಸಿ ತೆಗೆದು. ಈಗ ಮಾವಿನ ಮಾರುಕಟ್ಟೆ ಅಂದರೆ ನೀವೇ ಈ ಕಾಯಿ ಆಗಲಿ ಹಣ್ಣಾಗಲಿ ಕಟಾವು ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಾ ಅಥವಾ ಯಾರಿಗಾದರೂ ಅದನ್ನ ಗುತ್ತಿಗೆ ಕೊಡ್ತೀರಾ, ಹೇಗೆ ಅದು? ಹಾಂ ಸರ್, ನಾವು ಈಗ ಅದು ಕಟಾವು ಬಂದ ಮೇಲೆ ಗುತ್ತಿಗೆ ಕೊಡ್ತೀವಿ ಸರ್. ಬೇರೆದವರಿಗೆ ನಾವು ನಂಬರ್ ತೊಗೊಂಡಿರ್ತೀವಿ ಸರ್, ನಮ್ಮದು ಬೆಳೆ ಬಂದಿದೆ ಅಂತೇಳಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಅವರು ಬಂದು ತಮಗೆ ಎಷ್ಟು ಬೇಕು ಅದು ಇದಾಯ್ತು ಅಂದ್ರೆ ತೊಗೊಂಡೋಗ್ತಾರೆ ಸರ್. ತೊಗೊಂಡೋಗ್ತಾರೆ ಸರ್. ಹೇಗೆ ಈಗ ಗುತ್ತಿಗೆದಾರರ ನಡುವೆ ನಿಮ್ಮ ನಡುವೆ ವ್ಯಾಪಾರ ಹೇಗೆ ನಿರ್ಧಾರ ಆಗುತ್ತೆ? ಸರ್, ನಮ್ಮದು ಈಗ ಹಣ್ಣುಗಳನ್ನು ನೋಡ್ತಾರೆ ಸರ್, ಗಿಡ ಆಲ್ರೆಡಿ ಬಿಟ್ಟಿರ್ತಾರೆ ಸರ್. ಅದು ನೋಡಿದ್ಮೇಲೆ ಅವ್ರಿಗೆ ಎಲ್ಲ ಹೊಲ ಒಟ್ಟು ನೋಡಿಕೊಂಡು ತಮಗೆ ಇದಾಗುತ್ತೆ, ನಮ್ಮ ಲಾಭ ಆಗುತ್ತೆ ಅಂದರೆ ನಮ್ಮಲ್ಲಿ ವ್ಯವಹಾರ ಮಾಡ್ತಾರೆ ಸರ್. ಇಲ್ಲಕ್ರಂದ್ರೆ ಬಿಡು, ವ್ಯವಹಾರ ಮಾಡೋದಿಲ್ಲ. ಸಾಮಾನ್ಯವಾಗಿ ಮಾವಿನ ತೋಟ ನೋಡ್ಕೊಳ್ಳೋದಕ್ಕೆ ಮಾನವ ಸಂಪನ್ಮೂಲ ಅಂದರೆ ಆಳುಗಳಾಗಿರ್ಬೋದು, ವ್ಯಕ್ತಿಗಳು ಕಾಯೋದಾಗಿರ್ಬೋದು, ಬೇರೆ ಬೇರೆ ಕೆಲಸ ಮಾಡೋದಾಗಿರ್ಬೋದು, ಇವುಗಳ ಅಗತ್ಯ ಇದೆಯಾ? ಇದ್ದರೆ ನೀವು ಆ ಸೋರ್ಸನ್ನು ಎಲ್ಲಿಂದ ತೊಗೊಳ್ತೀರಿ? ನಿಮ್ಮ ಮನೆಯವರೇ ಮ್ಯಾನೇಜ್ ಮಾಡ್ತೀರಾ ಅಥವಾ ಕೂಲಿಕಾರನ್ನ ತೊಗೊಳ್ತೀರಾ, ಹೇಗೆ? ಇಲ್ಲ ಸರ್, ಅದು ಈಗ ಹೇಳಿದಿರಲ್ಲ ಸರ್, 2-3 ವರ್ಷಕ್ಕೊಮ್ಮೆ ಅದು ಕಟಾವು ಬಂದಿರ್ತಲ್ಲ, ಅವಾಗ ಆಳಿನ ಸಮಸ್ಯೆ ಬೇಕಾಗುತ್ತೆ ಸರ್. ಬಟ್ ನೀವು ಬೇರೆ ದಿನದಾಗ ಆಳಿನ ಬೇಕಾಗಿಲ್ಲ, ಇಬ್ಬರು ಮೂವರು ಆರಾಮ ಮನೆಯವರೇ ಮೇಂಟೈನ್ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಈಗ ಅದನ್ನು ಕಟಾವು ಮಾಡುವಂಥವರೇ ಸಪ್ರೇಟ್ ಆಗಿ ಇರ್ತಾರ? ಹಾಂ, ಇರ್ತಾರೆ ಸರ್, ಸಪ್ರೇಟ್ ಇರ್ತಾರೆ ಸರ್. ಅವ್ರನ್ನ ಅದು ಕರ್ಕೊಂಬಂದು ನಾವು ಕಟಾವು ಮಾಡ್ತೀವಿ ಸರ್. ಈಗ ಯಾರು ಬೇಕು ಅವ್ರು ಮಾಡಿದ್ರೆ ಅದು ಗಿಡ ಇದಾಗಿ ಹೋಗುತ್ತೆ ಸರ್. ಸೊ ಅವ್ರಿಗೆಲ್ಲ ಅವ್ರಿಗೆ ಗೊತ್ತಿರ್ತಾರೋ, ತಜ್ಞರು ಇರ್ತಾರೆ ಸರ್, ಅವರು ಆ ರೀತಿ ಕಟ್ ಮಾಡ್ತಾರೆ ಸರ್. ಅದು ಖರ್ಚು ಹೇಗೆ ಬರ್ತದೆ, ಹೇಗೆ? ಹಾಂ ಸರ್, ಅವರು ನಾವು ಗುತ್ತಿಗೆ ಕೊಟ್ಟಿರ್ತೀವಿ ಸರ್, ಅದನ್ನು ಕೂಡ ಅವರು ಈಗ 10-12 ಇರ್ತಾರೆ ಸರ್, 2-3 ಮಾಡೋಗ್ತಾರೆ ಸರ್. ಅವರೆಲ್ಲ ನಿಮ್ಮ ಸುತ್ತಮುತ್ತಲಿನವ್ರು ಇದ್ದಾರಾ, ಹೇಗೆ? ಇಲ್ಲ, ಸುತ್ತಮುತ್ತ ಇದ್ದಾರೆ ಸರ್. ನಾವು ನಂಬರ್ ತಗೊಂಡ್ರಿ ಸರ್, ಅವ್ರು ನಂಬ ಹಿಂಗತ್ತೆ, ನಾವು 2-3 ವರ್ಷ ಆದಮೇಲೆ ಇನ್ಫಾರ್ಮ್ ಮಾಡ್ತೀವಿ, ಅವ್ರು ಬಂದು ಕಟಾವು ಮಾಡಿ ಹೋಗ್ತಾರೆ ಸರ್. ಕಟಾವು ಮಾಡಿ ಹೋಗ್ತಾರೆ. ನಿಮ್ಮ ಮಾವು ಯಾವ ಮಾರುಕಟ್ಟೆಗೆ ಹೋಗುತ್ತೆ ಹೆಚ್ಚಾಗಿ? ದೂರದಗೆ ಬೇರೆ ರಾಜ್ಯದ ಆಚೆ ಹೋಗುತ್ತಾ ಅಥವಾ ಜಿಲ್ಲೆ ಆಚೆ ಹೋಗುತ್ತಾ, ಹೇಗೆ? ನೋಡ್ರಿ ಸರ್, ಅವರು ಫಸ್ಟು ಈಗ ಕಟಿಂಗ್ ಮಾಡಿದ್ದು ಕೆಲವೊಂದು ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಸರ್. ಈಗ ನಾವು ವ್ಯಾಪಾರ ಕೊಟ್ಟಿರ್ತೀವಿ ಸರ್, ಅವರು ಕೆಲವೊಂದು ಇಲ್ಲೇ ಲೋಕಲ್ ಮಾಡ್ತಾರೆ ಸರ್, ಹೊಸಪೇಟೆ, ಕೊಪ್ಪಳ ಇಂಥಲ್ಲೆಲ್ಲ ಮಾಡ್ತಾರೆ. ಕೆಲವೊಂದು ಅವು ತುಂಬು ಟೈಪ್ ಕಟ್ ಮಾಡಿರ್ತಾರೆ ಸರ್, ಅವನ್ನ ಬೇರೆ ದೇಶಕ್ಕೆ ಕಳಿಸ್ತಾರೆ ಸರ್, ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಕಳಿಸ್ತಾರೆ ಸರ್, ಬಾಕ್ಸ್ ಕಟ್ಲೆ ಮಾಡಿ. ಈಗ ಸುಮಾರು ಒಂದು 5-6 ವರ್ಷದ ಮಾವಿನ ತೋಪು ನಿಮ್ಮದು, ಹೌದಲ್ವಾ? ಹೌದು ಸರ್. ಈಗ 2 ವರ್ಷಗಳಿಂದ ನಿಮಗೆ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಿದೆ, ಫಲ ಕೊಡ್ಲಿಕ್ಕೆ ಶುರು ಮಾಡಿದೆ, ಮಾರ್ಕೆಟ್ ಶುರುವಾಗಿದೆ. ವರ್ಷಕ್ಕೆ ಎಷ್ಟು ಲಾಭ ಇದೆ ನಿಮಗೆ 4 ಎಕರೆಯ ಈ ಮಾವಿನ ತೋಪಿನಿಂದ? ನೋಡಿ ಸರ್, ಅದು ನಮಗೆ 4 ಲಕ್ಷ ರೂಪಾಯಿ ತನಕ ಬರ್ತದೆ ಸರ್. 1 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. ಅಂದರೆ 3 ಲಕ್ಷ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ ಸರ್. ಉಳಿತಾಯ ಆಗುತ್ತೆ. ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಮಾಡೋದ್ರಿಂದ ರೈತರಿಗೆ ಆರ್ಥಿಕ ಲಾಭ ಹೆಚ್ಚಿದೆ ಅಂತ? ಹೆಚ್ಚಿದೆ ಸರ್, ಖಂಡಿತವಾಗಿ ಹೆಚ್ಚಿದೆ. ಇದರಿಂದ ಏನಪ್ಪಾ ಅಂದರೆ ಹೆಚ್ಚು ನೀರು ಬೇಕಾಗಿಲ್ಲ ಸರ್. ಒಂದು ಟೈಮ್ ನೀರು ಬೇಕು, ಯಾವಾಗ ಅಂದರೆ ನೀವು ಹೂವು ಮಗ್ಗು ಕಟ್ಟಿರ್ತಾರಲ್ಲ ಆ ಟೈಮಿಗೆ ನೀರು ಬೇಕು, ಮತ್ತು ಬಿಡಿ ದಿನದಲ್ಲಿ ನೀರು ಬೇಕಾಗಿಲ್ಲ. ಸರ್, ಈಗ ಮಾರುಕಟ್ಟೆಯಲ್ಲಿ ನಿಮ್ಮ ಮಾವು ಮಾರಾಟ ಆಗೋದ್ರ ಜೊತೆಗೆ ಮಾವಿನ ಬೇರೆ ಏನಾದರೂ ಮೌಲ್ಯವರ್ಧಿತ ಬೆಳೆಗಳನ್ನು ಬೆಳೆಯೋದಕ್ಕೆ ಅಥವಾ ಬೇರೆ ಏನಾದರೂ ವಸ್ತುಗಳನ್ನು ಮಾಡೋದಕ್ಕೆ ಅಥವಾ ಕೆಲವೊಂದು ಜೆಲ್ ಮಾಡ್ತಾರೆ, ಇನ್ನು ಕೆಲವೊಂದು ಲೇಯರ್ ಲೇಯರ್ ಥರ ಅವನ್ನೆಲ್ಲ ಇದು ಮಾಡ್ತಾರೆ, ಹಲ್ವಾ ಥರನೂ ಮಾಡ್ತಾರೆ, ಈ ಥರದ್ದೇನಾದರೂ ಪ್ರಾಡಕ್ಟ್ಗಳಿಗೆ ನೀವೇನಾದರೂ ಈ ತರಬೇತಿ ತೊಗೊಳ್ಳೋದಾಗಲಿ ಇಂಥ ಏನಾದ್ರು ಮಾಡಿದರೆ, ಪ್ರಯತ್ನ ಮಾಡಿದರೆ ಏನಾದರೂ? ಇಲ್ಲ ಸರ್, ಇಲ್ಲ ಸರ್, ನಾವು ಏನಿಲ್ಲ, ವ್ಯಾಪಾರ ಮಾಡಿ ಕೊಟ್ಟು ಬಿಡ್ತೀವಿ ಸರ್. ಅವ್ರ ಮುಂದೆ ವ್ಯಾಲ್ಯೂ ಆ್ಯಡೆಡ್ ಪ್ರೊಸೆಸ್ಗೆ ಏನು ಮುಂದಾಗಿಲ್ಲ? ಇನ್ನು ಮುಂದಾಗಿಲ್ಲ ಸರ್. ಅಲ್ಲ, ನೀವು ಯಾಕೆಂದರೆ BSc ಓದಿದ್ದೀನಿ ಅಂದರೆ ಈ ಥರ ಒಂದು ಹೊಸ ಹೊಸದು ಏನಾದರೂ ವ್ಯಾಲ್ಯೂ ಆ್ಯಡೆಡ್ ಪ್ರಾಜೆಕ್ಟ್ಗಳಿಗೆ ಏನಾದರೂ ಕೈ ಹಾಕಿದ್ರೆ ಏನು ಅಂತ ನಾನು ಕೇಳಿ. ಇಲ್ಲ ಸರ್, ಇಲ್ಲ ಸರ್, ಇನ್ನು ಮುಂದೆ ಮಾಡಬೇಕಂತ ಇದೆ ಸರ್, ಬಟ್ ಇವಾಗ ಏನು ಇದು ಮಾಡಿಲ್ಲ ಸರ್. ಈಗ ಇದ್ರ ಜೊತೆಗೆ ನಿಮಗೆ ಬೇರೆ ಎಲ್ಲ ಕೃಷಿ ಮಾಡ್ತಾ ಇದ್ರಲ್ವಾ, ಮೆಕ್ಕೆಜೋಳ ಬೆಳಿತೀರಿ, ಆಮೇಲೆ ಸೀಡ್ಸ್ ಎಲ್ಲ ಮಾಡ್ತೀರಿ ಅಂತ ಕೇಳಿದೆ ನಾನು. ಈ ಸೀಡ್ಸಲ್ಲಿ ಯಾವ್ಯಾವುದು ಬೆಳೆಗಳಿಗೆ ನೀವು ಬೀಜೋತ್ಪಾದನೆಯಲ್ಲಿ ತೊಡ್ಕೊಂಡಿದ್ರಿ? ಸರ್, ನಾವು ಈಗ ಕಲ್ಲಂಗಡಿ ಮಾಡ್ತೀವಿ ಸರ್. ಕಲ್ಲಂಗಡಿಗೆ ಏನಪ್ಪ ಅಂದರೆ ಮೊದಲು ನಾವು ಗೊಬ್ಬರ ಹಾಕ್ತೀವಿ ಸರ್, ತಳ ಗೊಬ್ಬರ, ಆಮೇಲೆ ಅವರು ಕಂಪ್ನಿಯವರು ಸೀಟ್ ಕೊಟ್ಟಿರ್ತಾರೆ ಸರ್, ಮಲ್ಚ್ ಅಂತಂದು, ಅದನ್ನು ನಾವು ಹಾಕಿ ಅವರು ಕೊಟ್ಟಿರೋದ ಹಾಕ್ಕೊಂಡು ಈಗ 3 ತಿಂಗಳಿಗೆ ಅದು ಬರ್ತದೆ ಸರ್. ಅದನ್ನು ಏನು ಮಾಡ್ತೀವಿ ನಾವು, ಬೀಜಗಳನ್ನು ತೆಗೆದು ಅವ್ರಿಗೆ ಕೊಡ್ತೀವಿ ಸರ್, ಅವರು 2-3 ತಿಂಗಳು ಬಿಟ್ಟು ನಮಗೆ ಅಮೌಂಟನ್ನು ಹಾಕ್ತಾರೆ ಸರ್. ಬೀಜೋತ್ಪಾದನೆ ಚಟುವಟಿಕೆ ಹೆಚ್ಚು ಲಾಭದಾಯಕನ ಹೇಗೆ ಸರ್? ಈಗ ಮೊದಲು ಲಾಭ ಇತ್ತು ಸರ್, ಈಗ 10 ವರ್ಷದಿಂದ ಏನು ಲೇಬರ್ದು ಚಾರ್ಜಸ್ 30-40 ರೂಪಾಯಿ ಇತ್ತು ಸರ್, ಈ ಬಟ್ಟು 100-80 ರೂಪಾಯಿ ಆಗಿದೆ ಸರ್. ಹಂಗಾಗಿ ಬೀಜದ ಉತ್ಪಾದನೆದು ರೇಟು ಅಷ್ಟೇ ಇದೆ ಸರ್. ಸೊ ಅದರಿಂದ ಕಡಿಮೆ ಅಂತ ಲಾಭದಾಯಕ ಕಡಿಮೆ ಆಗಿದೆ ಸರ್. ವೆಚ್ಚ ಜಾಸ್ತಿ ಆಗ್ತಿದೆ, ಆದರೆ ನಿಮಗೆ ಬೆಲೆ ಯಾವ ರೀತಿ ಇದೆ? ಬೀಜದ ಬೆಲೆ ಅಷ್ಟೇ ಇದೆ, ಲೇಬರ್ದು ಜಾಸ್ತಿ ಇದೆ ಪೇಮೆಂಟ್. ಇದು ನೀವು ಖರೀದಿ ಮಾಡೋ ಜೊತೆ ಎಲ್ಲ ಏರ್ಸ್ಕೋಬೋದಲ್ವಾ ಬೆಲೆ ಏರೋದಕ್ಕೆ? ಏರ್ಸ್ಕೋಬೋದು ಸರ್, ಬಟ್ ಅವ್ರ ಮಾರ್ಕೆಟಲ್ಲಿ ರೇಟ್ ಇದಾಗಬೇಕಲ್ಲ ಸರ್, ಹಂಗಾಗಿ ಅವ್ರಿಗೆ ಮಾತಾಡಿಲ್ಲ ಸರ್. ಒಳ್ಳೆಯದು ಮಂಜುನಾಥ್ ಅವರೇ, ನೀವು BSc ವಿದ್ಯಾಭ್ಯಾಸ ಮಾಡಿದ್ದೀರಿ, ಈಗ ಬೇರೆ ಎಲ್ಲ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅದನ್ನೆಲ್ಲ ಬಿಟ್ಟು ಈಗ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ, ನಿಮ್ಮ ಕನಸುಗಳು ಏನು ಮುಂದೆ ಕೃಷಿಯಲ್ಲಿ? ನಮ್ಮ ಇರೋಂಥ ಹೊಲದಲ್ಲಿ ಚೆನ್ನಾಗಿ ಬೆಳೆಗಳನ್ನು ಬೆಳಿಬೇಕು, ಆಮೇಲೆ ಕೃಷಿ ಈಗ ತೋಟಗಾರಿಕೆಯಿಂದ ಸಹಾಯ ತೊಗೊಂಡು ಇನ್ನೂಷ್ಟು ಪಪ್ಪಾಯಿ ಇಂಥವೆಲ್ಲ ಮಾಡಬೇಕಂತ ಆಸಕ್ತಿ ಇದೆ ಸರ್. ಒಳ್ಳೆಯದು ಮಂಜುನಾಥ್, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಮಂಜುನಾಥ್ ಮುದುಕಪ್ಪ ಕೆರೆಹಳ್ಳಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಈಗ ಕೇಳೋಣ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೆಲವು ಕೃಷಿ ಗೀತೆಗಳನ್ನು. ಹಂಗಾಮ